बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಎಲೆಬಳ್ಳಿ ತೋಟದ ನಿರ್ವಹಣೆ ಕುರಿತು ಶ್ರೀ ತಿಮ್ಮಾರೆಡ್ಡಿ ಎಸ್ಆರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತುಂಬರಗುದ್ದಿ ಗ್ರಾಮದ ರೈತರಾಗಿರ್ತಕ್ಕಂತಹ ತಿಮ್ಮಾರೆಡ್ಡಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಸುಮಾರು ವರ್ಷಗಳಿಂದ ಎಲೆ ತೋಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಎಲೆ ತೋಟ ನಿರ್ವಹಣೆಗಳ ಕುರಿತು ಅವರ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ತಿಮ್ಮಾರೆಡ್ಡಿ ಅವರೇ. ನಮಸ್ಕಾರ ಸರ್. ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತಿಮ್ಮಾರೆಡ್ಡಿ ಅವರೇ, ನಿಮ್ಮ ಈ ಕೃಷಿಯ ಜೀವನ ಆರಂಭವಾಗಿದ್ದು ಯಾವಾಗಿನಿಂದ ಹೇಗೆ? 50 ವರ್ಷದಿಂದ ಕೃಷಿ ಚಟುವಟಿಕೆಯಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ಏನನ್ನು ಬೆಳೀತಾ ಇದ್ರಿ? ಎಷ್ಟು ಎಕರೆ ಭೂಮಿ ಇದೆ ನಿಮ್ದು? ನಾವು ಮೊದಲ ಸಾಮೆಹಳ್ಳಿಯಲ್ಲಿ ಇದ್ವಿ, ಆನಂದಿನಷ್ಟು ಇಲ್ಲಿ ಬಂದಿವಿ. ಆಮೇಲೆ ಅಲ್ಲೆಲ್ಲ 70-80 ಎಕರೆ ಜಮೀನು ಇತ್ತು. ಆ ಕಾಲದಲ್ಲಿ ಜೋಳ, ಸಜ್ಜೆ, ರಾಗಿ, ನವಣೆ, ಆಹಾರ ಬೆಳೆಗಳು ಏನ್ ಬೇಕೋ ಅದಷ್ಟು ಮಾತ್ರ ಬೆಳೀತೇವೆ. ಈಗ ಬದಲಾದ ಕೃಷಿ ವ್ಯವಸ್ಥೆ ನಿಮ್ಗೆ ಏನಿಸ್ತಾ ಇದೆ, ಹೇಗಿದೆ? ಈಗ ಬದಲಾದ ವ್ಯವಸ್ಥೆ ಅಂತಂದ್ರೆ ಈಗಿನ ತಾಂತ್ರಿಕ ಯುಗ, ತಂತ್ರಜ್ಞಾನದ ಮೇಲೆ ನಾವು ಡಿಪೆಂಡ್ ಆಗಿರ್ಬೇಕು. ಈಗ ಲೇಬರ್ ಸಿಗ್ತಾ ಇಲ್ಲ, ಲೇಬರ್ ಪ್ರಾಬ್ಲಮ್ ಬಹಳ ಕಾಡ್ತಾ ಇತ್ತು ರೈತರಿಗೆ. ಅದರಿಂದ ನಾವು ಸ್ವಲ್ಪ ಯಾಂತ್ರಿಕವಾಗಿ ಕೂಡ ನಾವು ಬದಲಾಗಿದ್ದೀವಿ. ಈಗ ಏನೇನು ಬೆಳೀತಾ ಇದ್ರಿ ವಾಣಿಜ್ಯ ಬೆಳೆಗಳು? ಈಗ ವಾಣಿಜ್ಯ ಬೆಳೆ ಅಂದ್ರೆ ಸದ್ಯ ಈರುಳ್ಳಿ ಸೀಡ್ ಮಾಡ್ತಾ ಇದೀವಿ, ನಮ್ಮ ಮಕ್ಕಳು ನೋಡ್ಕೊಂಡು ಹೋಗ್ತಾ. ನಾವು 1 ಎಕರೆ ಎಲೆದೋಟ ಮಾಡ್ಕೊಂಡಿದೀನಿ, ಅದನ್ನ ನಾನು ಮೇಂಟೈನ್ ಮಾಡ್ಕೊಂಡು. ಎಷ್ಟು ವರ್ಷಗಳಿಂದ ಎಲೆದೋಟ ಮಾಡ್ತಾ ಇದ್ರಿ? ಈಗ ಸಾಮಾನ್ಯವಾಗಿ 7 ವರ್ಷ ಆಯ್ತು. 7 ವರ್ಷ ಆಯ್ತು. ಹೌದು. ಈ ಎಲೆದೋಟವನ್ನ ಮಾಡಬೇಕು ಅಂತ ಪ್ರೇರಣೆ ಆಗಿದ್ದು ಹೇಗೆ? ನಾನು ಆ ಕಡೆ ಒಂದ್ಸಾರಿ ಆ ಭಾಗದಲ್ಲಿ ಹೋದಾಗ ಭೀಮ ಸಮುದ್ರ ಆ ಕಡೆ ಎಲ್ಲ ಕುಳಿ ತಾಲೂಕು ಅಲ್ಲೆಲ್ಲ ಆ ಎಳೆಗಳೆಲ್ಲ ಬೆಳೀತಾ ಇದ್ರು. ಅದು ಚೆನ್ನಾಗಿ ಅಂತಂದು ಎಲ್ಲ ರೈತರು ಕೇಳ ಬರಲು ಹಾಕ್ಬೋದು ಅಂತ ಹೇಳಿದ್ರು. ಅದಕ್ಕಾಗಿ ನಾವು ತಂದು ಅದನ್ನ ಸೋಯಿಂಗ್ ಮಾಡಿ. ಈ ಎಲೆದೋಟ ಮಾಡಬೇಕು ಅಂದ್ರೆ ಆರಂಭದಲ್ಲಿ ಏನೇನ್ ಮಾಡಬೇಕು, ಏನೇನ್ ಸಿದ್ಧತೆ ಮಾಡ್ಕೊಂಡ್ರಿ ಅಂತ? ಆರಂಭದಲ್ಲಿ ಫಸ್ಟ್ ಆಯಾ ಭೂಮಿಗೆ ಮಣ್ಣು, ಹೊಸ ಮಣ್ಣು, ಆಮೇಲೆ ಗೊಬ್ಬರ ಇತ್ಯಾದಿ ಎಲ್ಲ ಹಾಕಿ ಫಸ್ಟ್ ಈ ಸಪೋರ್ಟ್ ಮುಂಡ ಅಂತ ಉಂಟಾರೆ. ಫಸ್ಟ್ ಮುಂಡ ಬರೋ ಮಟ್ಟ 1-6 ತಿಂಗಳು ಮುಂಡ ಬೆಳೆಸಬೇಕು. ಮುಂಡ ಅಂದ್ರೆ ಸಪೋರ್ಟ್, ನುಗ್ಗಿ, ಸೋಗೆ, ಇದು ಗಿಡ ಎಲೆ ಬಳ್ಳಿಗೆ ಒಂದು ಆಸರೆ ಆಸರೆ ಅದನ್ನೆಲ್ಲ ಹಾಕಬೇಕು. ನೀವು ಯಾವ್ದು ಹಾಕಿದ್ರಿ ಆಸರೆಗೆ? ಆಸರೆಗೆ ನಾವು ನುಗ್ಗಿ, ಸವಿಸೆ ಈ ತರ. ಎಷ್ಟು ವರ್ಷ ಬೆಳೆಸಬೇಕದನ್ನ? ಅದು 6 ತಿಂಗಳಿಗೆ ಬಂದ್ಬಿಡ್ತದೆ. 6 ತಿಂಗಳು ಬಂದ್ರೆ ಮತ್ತೆ ನಾವು ಅದು ಮತ್ತೆ ಬಳ್ಳಿ ತಗೊಂಡು ಹಾಕ್ಬೇಕು. ಈ ಎಲೆ ಬಳ್ಳಿಗಳನ್ನ ಎಲ್ಲಿಂದ ತರ್ತೀರಿ? ನಾವು ಎಲೆ ಬಳ್ಳಿಯಿಂದ ಈ ಭೀಮ ಸಮುದ್ರ ಆ ಸೈಡ್ ನಲ್ಲಿ ಹೆಚ್ಚಿಗೆ ಎಲೆ ಬಳ್ಳಿ ಬೆಳೀತಾ ಇದಾರೆ, ಅಲ್ಲಿಂದ ನಾವು ಅದು ಕಟ್ ಮಾಡಿಕೊಡ್ತಾರೆ. ಅದು ಅದು ನಾಟಿ ಮಾಡೋದಕ್ಕೆ ಯಾವ ಭಾಗದ ಬಳ್ಳಿ ಸೂಕ್ತ? ಅದು ನಮ್ಮ ಕೂಡಲಿ ತಾಲೂಕು ಭಾಗದ ಸೂಕ್ತ. ಸೂಕ್ತ, ಸರಿ. ಅಂದ್ರೆ ಎಲೆ ಬಳ್ಳಿಯಲ್ಲಿ ಯಾವ ಭಾಗವನ್ನ ಕಟ್ ಮಾಡಿ ಹೆಚ್ಚಿದ್ರೆ ಬೆಳೆಯುತ್ತೆ ಅಂತ? ಮುಂದೆ ತುದಿ ಭಾಗ ಕಟ್ ಮಾಡ್ತಾರೆ ಆ ಟೈಮ್ಗೆ, ಆ ಟೈಮ್ನಲ್ಲಿ ನಮ್ಗೆ ಬೆಳೆಸ್ತಾ ಇರುತ್ತೆ. ಆ ಟೈಮ್ಗೆ ನಾವು ಹಾಕ್ಬೇಕು. ಈಗ 1 ಎಕರೆಗೆ ಎಷ್ಟು ನಾಟಿಗಳನ್ನು ತಂದ್ರಿ, ಹೇಗೆ? 1 ಎಕರೆಗೆ ಸಾಮಾನ್ಯವಾಗಿ 20,000 ಬೇಕಾಗ್ತದೆ. ಅದು ತರುವ ಕ್ರಮಗಳು ಮಧ್ಯದಲ್ಲಿ ಏನು ಒಣಗುವ ಸಾಧ್ಯತೆ? ನಾವು ಸಾಯಂಕಾಲ ಕಟ್ ಮಾಡಿ ತಗೊಂಡ್ಬಂದು ಅದನ್ನ ಸೇಫ್ ಆಗಿ ನೆರಳಿಟ್ಟು ನೀರು ಹಾಕಿ ಬೆಳಗ್ಗೆ ಸೋಮ್ ಹಚ್ತೀರಿ? ಅದು ಕ್ರಮಗಳು ಏನು, ಹೇಗೆ ಹಚ್ತಿದ್ರಿ? ಕುಣಿ ತೆಗೆದ್ಬಿಟ್ಟು ಅದು ಫಸ್ಟ್ನೇ ವರ್ಷ ಆ ಕುಣಿಯಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ವರ್ಷ ಮತ್ತೆ ಇಳಿಸ್ಬೇಕು, 1 ವರ್ಷಕ್ಕೆ ಮತ್ತೆ ಬೆಳೆದ ಮೇಲೆ ಹೋಗಿರ್ತದೆ. ಅದು ಮತ್ತೆ ಕೆಳಗ ಮಣ್ಣು ಗೊಬ್ಬರ ಹಾಕ್ಬಿಟ್ಟು ಅರಿ ಹೊಡೆದು ಅದರಲ್ಲಿ ಇಳಿಸ್ಕಂತ. ಅದಕ್ಕೆ ಸ್ವಲ್ಪ ತರಬೇತಿ ಇರ್ತಕ್ಕಂಥ ರೈತರು ಆಗ್ಬೇಕು. ಎಲ್ಲ ಯಾರು ರೈತರು ಬರಲ್ಲ, ಅದು ಮಾಡಿರೋ ರೈತನೇ ಆಗ್ಬೇಕು. ಇದು ನಿಮಗೆ ತರಬೇತಿ ಆಗಿತ್ತ ಹೇಗೆ? ನಮಗೆ ತರಬೇತಿ ಆಗಿಲ್ಲ, ನಾವು ತರಬೇತಿ ಇಲ್ಲದಲ್ಲೇ ತಗೊಂಡ್ಬಂದು ಈಗ ತರಬೇತಿ ಮಾಡ್ಕೊಂಡಿದ್ವಿ. ಆರಂಭದಲ್ಲಿ ಏನಾದರೂ ಸಮಸ್ಯೆಗಳಾದವಾ ನಿಮಗೆ ತರಬೇತಿ ಇಲ್ಲದೇ? ದೊಡ್ಡ ಸಮಸ್ಯೆ ಐತೆ. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇದೆ ಆ ಏರಿಯಾದಲ್ಲಿ, 4-6 ತೋಟ ಇರಬೇಕು, ಅಲ್ಲಿ ಲೇಬರ್ ಸಿಗ್ತಾರೆ. ಅದಕ್ಕಾಗಿರ್ತಕ್ಕಂಥ ಸಪರೇಟ್ ಕಟ್ಟತಕ್ಕಂಥ ಅದಕ್ಕೆ ಅನುಭವ ಇರ್ತಕ್ಕಂಥ ರೈತನೇ ಆಗ್ಬೇಕು. ನಿಮ್ ಭಾಗದಲ್ಲಿ ಇದ್ರ? ನಮ್ ಭಾಗದಲ್ಲಿ ಯಾರಿಲ್ಲ, ನಾವು ಈಗ 40-45 ಕಿಲೋಮೀಟರ್ ಬಂದ್ ಮಾಡಿ ಹೋಗ್ತಾರೆ ಕೆಲಸ. ಹೌದಾ? ಅವರಿಗೆಲ್ಲ ಹೇಗೆ ವೇತನ ಕೊಡ್ತೀರಿ? ಅವ್ರಿಗೆ 300 ರೂಪಾಯಿ ಕೊಡ್ತೀವಿ ದಿನಕ್ಕೆ. ದಿನಕ್ಕೆ ಅವ್ರು ಅದರಲ್ಲೇ ಪರಿಣಿತರಾಗಿರ್ತಾರೆ? ಹೌದು, ಅದರಲ್ಲೇ ಪರಿಣಿತರು. ಎಷ್ಟು ದಿನದ ಅಗತ್ಯ ಇರ್ತದೆ ಆ ಕೂಲಿ ಆಳದು? ಕೂಲಿ ಆಳು ಮಂತ್ಲಿ ಒಂದ್ಸಾರಿ ನಮಗೆ ಕಟಿಂಗ್ ಬರ್ತದೆ ಎಲೆ. ಮಂತ್ಲಿ ಒಂದ್ಸಾರಿ ಕಟಿಂಗ್ ಬರ್ತದೆ. ಆ ಕಟಿಂಗ್ ಬಂದಾಗ ಅವ್ನು ಕಟಿಂಗ್ ಮಾಡಿಕೊಟ್ಟು 4-5 ದಿವಸ ಒಂದು 5-5 ಲೇಬರ್ ಬರ್ತಾರ, 4-5 ದಿವಸ 4-5 ಪೆಂಡಿ ಆ ತರ ಕಟ್ ಮಾಡಿ ಅವರೆಲ್ಲ ಒಂದು 10 ದಿವಸ ಆದ್ಮೇಲೆ ಹೋಗ್ಬಿಡ್ತಾರ. ಈ ಎಲೆ ತೋಟಕ್ಕೆ ಗೊಬ್ಬರಗಳ ಅಗತ್ಯ ಇದೆಯಾ? ಯಾವ ಗೊಬ್ಬರ ಕೊಡ್ತೀರಿ? ಗೊಬ್ಬರ ಅಂದ್ರೆ ಇದು ಫರ್ಟಿಲೈಸರ್ ಇಲ್ಲ, ಬರೀ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದು ಮಾತ್ರ. ಅದಕ್ಕೆ ಅಪ್ಲೈ ಮಾಡೋದು ಯಾವುದೇ ರಾಸಾಯನಿಕ ಗೊಬ್ಬರಗಳ? ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಅದು ಬರೋದಿಲ್ಲ ಅದು ಕೆಲಸಕ್ಕೂ ಬರೋದು, ಎಲೆ ಕಪ್ಪಾಗಿ ರಫ್ ಆಗಿಬಿಡುತ್ತೆ. ಸೊ ಕೊಟ್ಟಿಗೆ ಗೊಬ್ಬರನೇ ಹೆಚ್ಚಾಗಿ ಕೊಡ್ತೀರಿ? ಹೌದೌದು, 2 ಸಾರಿ ಕೊಟ್ಟಿಗೆ ಗೊಬ್ಬರ ಕೊಡ್ಲೇಬೇಕು ಕಂಪಲ್ಸರಿ. ಮತ್ತೆ ಬೇರೆ ಏನ್ ಕೊಡ್ತೀರಿ? ಬೇರೆ ಏನಿಲ್ಲ. ಹೆಚ್ಚಿನ ಪೋಷಕಾಂಶಗಳ ಅಗತ್ಯ ಇದೆಯಾ? ಏನಿಲ್ಲ, ದನದ ಗೊಬ್ಬರ, ಮಣ್ಣು, ಹೊಸ ಮಣ್ಣು. ಹೊಸ ಮಣ್ಣು ಹಾಕ್ತೀವಿ. ಹೌದೌದು. ಇದನ್ನ ಬದಲಾವಣೆ ಯಾವಾಗ ಮಾಡಬೇಕು? ಹೊಸ ಮಣ್ಣು ವರ್ಷಕ್ಕೊಂದ್ಸಾರಿ, 6 ತಿಂಗಳಿಗೊಂದ್ಸಾರಿ ಹೊಸ ಮಣ್ಣು. ಹೊಸ ಮಣ್ಣು ಅಂದ್ರೆ ಎಲ್ಲಿಂದ ತರ್ತೀರಿ? ಅಂತ ಬೇರೆ ಕಡೆಯಿಂದ ತರಬೇಕು, ಎಲ್ಲಿ ಕೆರೆ ದಂಡೆ ಇಲ್ಲಿ ಒಳ್ಳೆ ನೋಡೆ ಸೂಕ್ತವಾದ ಮಣ್ಣು, ಕೆಂಪು ಮಣ್ಣು, ಅದಕ್ಕೆ ಆಯ್ಕೆ ಮಾಡಿ ಅದರದ್ದೇ ಆಗಿರ್ತಕ್ಕಂಥ ಮಣ್ಣು 15-20 ಟ್ರಿಪ್ ಹೋಗ್ತದೆ. ಹೌದಾ? ಈಗ ನಿಮ್ಗೆ ಹತ್ತಿರದಲ್ಲಿ ಆ ತರದ ಲಭ್ಯತೆ ಇದೆಯಾ? ಲಭ್ಯತೆ ಇದೆ, 1-1.5 ಕಿಲೋಮೀಟರ್ ಒಳಗೆ ಸಿಗುತ್ತೆ ನಮಗೆ. ನಿಮ್ಗೆ ಈ ಮಣ್ಣು ಸಾಗಾಣಿಕೆಗೆ ವಾಹನಗಳ ನಿಮ್ದೇ ಇದೆಯಾ ಅಥವಾ ಬೇರೆ ವಾಹನ? ಹೆಂಗ್ ತಗೊಳ್ತಾರೆ ಟ್ರಿಪ್ಗೆ? ಟ್ರಿಪ್ ನಮಗೆ ನೋಡ್ರಿ, ಈಗ ಈ ಕುಯಿ ಲೇಬರ್ ಅದೇ ಹೋಗ್ತಲ್ಲ, ಈಗ ಉಳೆತ್ತ ಟೈಮ್ ಬರ್ತದೆ, ಕೆರೆ ಉಳೆತ್ತಬೇಕಾದ್ರೆ ಅವನಿಗೆ ಒಂದು 100 ರೂಪಾಯಿ ಕೊಡ್ಬೇಕು ಟ್ರ್ಯಾಕ್ಟರ್. ಅದು ಸುಲಭ ಆಗಿ ಸಿಗುತ್ತೆ, ಸುಲಭ ಆಗಿ ಸಿಗುತ್ತೆ. ಸರಿ, ಈಗ 1 ವರ್ಷದಲ್ಲಿ ಎಲೆ ತೋಟದ ನಿರ್ವಹಣೆಗೆ ಎಷ್ಟು ದುಡ್ಡು ಖರ್ಚಾಗ್ತದೆ ಅಂತೀರಾ? ಸಾಮಾನ್ಯವಾಗಿ 6-7 ಲಕ್ಷ ಖರ್ಚು 1 ಎಕರೆಗೆ. ಅಷ್ಟೊಂದು ಖರ್ಚಾಗ್ತದೆ? ಯಾವ್ಯಾವದಕ್ಕೆ ಅಂತೀರಿ? ಮುಂಡ ಕಟ್ಟಾಕ, ಮುಂಡ ಎಸಕ್ಕೆ, ಆಮೇಲೆ ಬಳ್ಳಿ ಕಟ್ಟಲಿಕ್ಕೆ, ಎಲೆ ಕಟ್ ಮಾಡ್ಲಿಕ್ಕೆ ಎಲ್ಲ ಅಷ್ಟು ಖರ್ಚಾಗ್ತದೆ. ಖರ್ಚಾಗುತ್ತೆ. ಆದಾಯ ಅಷ್ಟೇ ಇದೆಯಾ? ಆದಾಯ ಅಷ್ಟೇ ಅಂದ್ರೆ ಮಾರ್ಕೆಟ್ ಡಿಪೆಂಡ್ ಅಪಾನ್ ಮಾರ್ಕೆಟ್. ಒಂದ್ಸಾರಿ 4,000 ರೂಪಾಯಿ ಒಂದು ಪೆಂಡೆ ಇರ್ತದೆ, ಒಂದ್ಸಾರಿ 2,000 ಇರ್ತದೆ, ಒಂದ್ಸಾರಿ 7,000-8,000 ಆಗ್ಬೇಕು ಒಂದು ಪೆಂಡೆ. ನಮ್ಮ ತೋಟದಲ್ಲಿ 20-25 ಪೆಂಡೆ ಬರ್ತದೆ. 25 ಪೆಂಡೆ ಬರುತ್ತೆ? 20-25. ಈಗ ಈ ಎಲೆ ಕಟಿಂಗ್ ಯಾವಾಗ ಬರುತ್ತದೆ? ಅದು ಮಂತ್ಲಿ ಒಂದು ತಿಂಗಳಿಗೆ ಒಂದ್ಸಲ. ಒಂದ್ ತಿಂಗಳಿಗೆ ಒಂದ್ಸಲ 25 ಪೆಂಡೆ ಬರ್ತದೆ? ಹೌದು, 25-28-20-25. ಈಗ ನಿಮ್ಮ ಅನುಭವದ ಪ್ರಕಾರ ಹೆಚ್ಚು ಬೆಲೆ ಸಿಕ್ಕಿದ್ದು? ಈಗ 1 ವರ್ಷದ ಕೆಳಗೆ ನಮಗೆ 7-7.5 ಸಾವಿರ ಸಿಕ್ಕದೆ. ಓಹೋ, ಉತ್ತಮ ಬೆಲೆ. ಉತ್ತಮ ಬೆಲೆ ಸಿಕ್ಕದು. ಇದು ಯಾವಾಗಲೂ ಹಾಗೆ ಇದೆ ಅಥವಾ ಕಡಿಮೆ ಆಗಿದೆ? ಬಹಳ ಕಡಿಮೆ ಆಗಿದೆ. ಈ ಕೊರೋನಾ ಅದು ಇದು ಬಂದು ಟ್ರಾನ್ಸ್ಪೋರ್ಟ್ ಅಲ್ಲದಾಗ ಈಗ 1-2 ವರ್ಷದಿಂದ ಲಾಸ್ನಲ್ಲಿ ನಡೀತಾ ಇದೆ. ಈಗ ಎಷ್ಟಿದೆ ಬೆಲೆ? ಈಗ ಈಗ 2-2.5. ಓ, ತುಂಬಾ ಕಡಿಮೆ ಆಗಿದೆ. ಈ ಕೊರೋನಾದಿಂದ ಎಲೆ ಬೆಳೆಗಾರರಿಗೆ ಒಂದು ಸಾಗಾಣಿಕೆ ಸಮಸ್ಯೆ ಆಯ್ತು, ಮತ್ತೆ ಯಾವ ಸಮಸ್ಯೆ ಆಯ್ತು ನಿಮಗೆ? ಕಟ್ ಮಾಡೋದು ಸುಮ್ಮನೆ ವೇಸ್ಟ್ ಬಿಸಿ ಆಗ್ಬೇಕು. ಓಹೋ, ಅಷ್ಟೆಲ್ಲ ಶ್ರಮ ಕಟ್ ಮಾಡ್ಲೇಬೇಕದು. ಅದು ಅಲ್ಲಿ ಗಿಡದಲ್ಲಿ ಬಿಟ್ರೆ ಬಳ್ಳಿ ಕಟ್ಟೋದು, ಅದನ್ನ ಕಟ್ ಮಾಡಿ ನೆಲಕ್ಕೆ ಹಾಕ್ಬೇಕು, ತಿಪ್ಪಿಗೆ ಹಾಕ್ಬೇಕು. ಓಹೋ, ಈಗ ಸಾಗಾಣಿಕೆಗೆ ನಿಮ್ಮ ಕುಟುಂಬದವರು ಬಳಕೆ ಮಾಡ್ಕೊಳಕ್ ಆಗಲ್ವಾ ಇದನ್ನ? ಹೊರಗಡೆ ಆಗೋದಲ್ಲ, ಸಾಧ್ಯ ಇಲ್ಲ, ಅಷ್ಟೊಂದು ಕಳ್ಸಕ್ ಆಗಲ್ಲ. ಆಗೋದಲ್ಲ. ಈಗ ಈ ಎಲೆ ಪೆಂಡಿಯನ್ನ ಖರೀದಿ ಮಾಡೋದಕ್ಕೆ ಯಾರಾದ್ರೂ ಗುತ್ತಿಗೆದಾರರು ಇದ್ದಾರೋ? ಮಾರ್ಕೆಟ್ ಮಾರ್ಕೆಟ್ ಇದೆ. ಎಲ್ಲಿ ಕಳಿಸ್ತೀರಿ? ನಾವು ದುರ್ಗ ಕಳಿಸ್ತೀವಿ, ಚಿತ್ರದುರ್ಗ. ಚಿತ್ರದುರ್ಗ ಅವರೇ ಬಂದು ತಗೊಂಡೋಗ್ತಾರೆ? ಇಲ್ಲ, ನಾವೇ ಕಳಿಸ್ಬಿಡ್ತೀವಿ, ಅವರು ಆ ದಿನದ ಇದು ಮಾಡಿ ಅವರು ಪೇಮೆಂಟ್ ಕಳಿಸ್ತಾರೆ. ಪೇಮೆಂಟ್ ಸಿಸ್ಟಮ್ ಹೇಗೆ ನಿಮಗೆ? ನಗದು ಹಾಕ್ತಾರೋ ಅಕೌಂಟ್ಗೆ ಹಾಕ್ತಾರೋ? ಅಕೌಂಟ್ಗೆ ಹಾಕ್ತಾರೆ. ಅಲ್ಲೇನು APMC ಇದೆಯಾ ಅಥವಾ ಖಾಸಗಿ? ಖಾಸಗಿ. ಈಗ ತಿಮ್ಮರೆಡ್ಡಿ ಅವರಿಗೆ ಒಟ್ಟು ಎಲೆ ತೋಟದಿಂದ ಉತ್ತಮ ವ್ಯವಸ್ಥೆ ಇತ್ತು ಅಥವಾ ಸಾಗಾಣಿಕೆ ಸಮಸ್ಯೆ ಇಲ್ಲ ಅಂದ್ರೆ ಒಳ್ಳೆ ಲಾಭ? ಒಳ್ಳೆ ಲಾಭದಾಯಕ. ಯಾವ ವ್ಯವಸಾಯದಾಗೂ ಅಷ್ಟು ಸಿಗಲ್ಲ. ಸಾಮಾನ್ಯವಾಗಿ ನಾವು ಕೇಳಿದ ಹಾಗೆ ಎಲೆ ತೋಟಕ್ಕೆ ಗಾಳಿ ಹೆಚ್ಚಾದ್ರೆ ಸಮಸ್ಯೆ ಆಗ್ತದೆ, ಏನ್ ಸಪೋರ್ಟಿಗೆ ಕೊಟ್ಟಿರ್ತಾವೆಲ್ಲ ಬಿದ್ದು ಹೋಗ್ತದೆ, ಈ ತರ ಹಾನಿಗಳಾಗಿದ್ದಾವ ಯಾವಾಗಾದ್ರೂ? ನಮಗೆ ಒಂದ್ಸಾರಿ ಫಸ್ಟ್ಗೆ ಆಗಿತ್ತು ಸಪೋರ್ಟ್ ಇಲ್ಲದಕ್ಕೆ. ನಾವು ನೆಕ್ಸ್ಟ್ ಮತ್ತೆ ರೇಷ್ಮೆ ಕಡ್ಡಿ ಎಲ್ಲ ಈ ಸೆರಿಕಲ್ಚರ್ ಎಲ್ಲ ಸುತ್ತು ನಾಟಿ ಮಾಡಿ ಹೈಟ್ ಬೆಳೆಸಿದ್ವಿ ನಾವು 20 ಅಡಿ. ಅದು ಗಾಳಿ ತಡೆಯುತ್ತೆ? ಗಾಳಿ ತಡೆಯುತ್ತೆ. ಇದಾದ್ಮೇಲೆ ಆ ತರದ ಸಮಸ್ಯೆ ಆಗಿಲ್ಲ? ಗಾಳಿ ಇದಾದ್ಮೇಲೆ ಆಗಿಲ್ಲ ಸಮಸ್ಯೆ. ಈಗ ಗಾಳಿಗೆ ಎಲೆ ತೋಟ ನಾಶವಾಗಬಾರದು ಅಂದ್ರೆ ಏನು ಹಿಪ್ಪು ನೇರಳೆ ಗಿಡನ ಸುತ್ತನ ಅಥವಾ ಬೇರೆ ಯಾವ್ದು ಸುತ್ತ? ಬೇರೆ ಯಾವ್ದಾದ್ರು ಬೆಳೆಸಬಹುದು ನಾವು, ಸಪೋರ್ಟ್ ಚೆನ್ನಾಗಿ ಬರ್ತದೆ. ರೈತರ ಅನುಭವದ ಮೇಲೆ ಯಾವ್ದಾದ್ರು ಗಿಡ ಇದ್ರೆ ಅದನ್ನು ಬೆಳೆಸಬಹುದು. ಹಿಪ್ಪು ನೇರಳೆ ಸೂಕ್ತ ಅಂತ ಅನಿಸ್ತದೆ. ನಿಮಗೆ ಮಕ್ಕಳೆಷ್ಟಿದ್ದಾರೆ?